ಜೀವನ ಹೂವಿನ ಹಾಸಿಗೆ, ಈ ಜೀವನ ಹೂವಿನ ಹಾಸಿಗೆ, ನಲ್ಲ ನಲ್ಲೆಯರ ಸ್ನೇಹ ಮೋಹಗಳ ಹಾಲು ಹೋಳಿಗೆ ಮೆಲ್ಲುವ ವೇಳೆಗೆ ಜೀವನ ಹೂವಿನ ಹಾಸಿಗೆ. ಜೀವನ ಹೂವಿನ ಹಾಸಿಗೆ, ಚೆಲ್ಲಿದ ಪೂರಣ ಗೋಳಿಗೆ ತಾಜಾರಿತು ಸಿಹಿ ಕೆನೆ ಹಾಲಿಗೆ, ಹೊರ ಚೆಲ್ಲಿದ ಪೂರಣ ಗೋಳಿಗೆ ತಾಜಾರಿತು ಸಿಹಿ ಕೆನೆ ಹಾಲಿಗೆ, ಈ ಜೀವನ ಹೂವಿಗೆ ನಲ್ಲ ನಲ್ಲೆಯರ ನೇರ ಮೋಗಗಳ ಹಾಲು ಹೋಳಿಗೆ ನಿಲ್ಲುವ ವೇಳೆಗೆ ಜೀವನ ಹೂವಿನ ಹಾಸಿಗೆ. ಆಕಾಶದಿ ಹಾರಾಡುವ ಗಿಳಿಯ ಬೇಕೆನಿಸಲು ಹೂಡಿದ ನೀ ಬಲೆಯ, ಆಕಾಶದಿ ಹಾರಾಡುವ ಗಿಳಿಯ ಬೇಕೆನಿಸಲು ಹೂಡಿದ ನೀ ಬಲೆಯ, ನಾ ಕಲಿಸಿದ ನಡೆ ನುಡಿ ಗಂಭೀರ ತಾಕೆನಿಸಲು ಮೂಡಿತು ಶೃಂಗಾರ, ನಾ ಕಲಿಸಿದ ನಡೆ ನುಡಿ ಗಂಭೀರ ತಾಕೆನಿಸಲು ಮೂಡಿತು ಶೃಂಗಾರ, ಈ ಜೀವನ ಹೂವಿನ ಹಾಸಿಗೆ, ನಲ್ಲ ನಲ್ಲೆಯರ ಸ್ನೇಹ ಮೋಹಗಳ ಹಾಲು ಹೋಳಿಗೆ ಮೆಲ್ಲುವ ವೇಳೆಗೆ ಜೀವನ ಹೂವಿನ ಹಾಸಿಗೆ. ಈ ಜೀವನ ಹೂವಿನ ಹಾಸಿಗೆ.